ಪೊಟಾಶು ಡಿ ಎ ಪಿ ಹಾಕ್ತಿವಿ. ಆಮೇಲೆ ಇಪ್ಪತ್ತು ಇಪ್ಪತ್ತು ಮೂರು ಆನೆ ಮಾರ್ಕು ಒಂದ್ ಎರಡ್ ಸರಿ ಮೇಲ್ ಗೊಬ್ಬರ. ಅಲ್ಲ ಈ ತರದ ಗೊಬ್ಬರ ಹಾಕ್ಬೇಕಂತ ಇರ್ತದ ಆನೆ ಮಾರ್ಕನೆ ಆಯ್ಕೆ ಮಾಡ್ಕೊಂತೀರಿ? ಅದ್ರಲ್ಲಿ ಒಂದ್ ಸ್ವಲ್ಪ ನಮ್ಗೆ ಅನುಕೂಲ ಆಗುತ್ತೆ, ಚೆನ್ನಾಗಿ ಇಳುವರಿ ಬಂದಿದೆ ಅಂತೇಳಿ ಅದನ್ನ ನಾವು ಹಾಕ್ತಾ ಇದ್ದೀವಿ, ಅದನ್ನ ಬಳಸ್ತೇವೆ. ಪ್ರಸನ್ನ ಅವರೇ, ಈ ಒಟ್ಟು ಎಷ್ಟು 110 ದಿವಸ ನಿಮ್ದು ಇದ್ದು? ಹೌದು. 6 ಎಕರೆ ಈರುಳ್ಳಿ ಹಾಕಿರ್ತೀರ? ಹೌದು ಸರ್, ಆಗ್ತದೆ ಸರ್, 6 ಎಕರೆಗೂ ಆಗ್ತದೆ. ಅಲ್ಲ ಪ್ರಸನ್ನ ಅವ್ರು ಮತ್ತೆ ಅಕ್ಕಪಕ್ಕದ ಹೊಲಗಳನ್ನೆಲ್ಲ ಲೀಸ್ ಹಾಕೊಂಡು ಮಾಡ್ತಾರೆ, ಒಳ್ಳೆ ಅನುಕೂಲ ಮಾಡ್ಕೊತಿದ್ದಾರೆ. ಇದಾವೆ, ನಮ್ಮ ಸಿಸ್ಟರ್ದೇ ಇದೆ, ಅದೊಂದೇ 2.5 ಎಕರೆ ಹೊಡಿತೀವಿ, ಅದನ್ನ ಹಾಕ್ತಿವಿ ಅದಕ್ಕೂ. ಈಗ ಪ್ರಸನ್ನ ಅವರೇ, 1 ಎಕರೆಗೆ ಎಷ್ಟು ಖರ್ಚು ಬರ್ತದೆ ಸರ್? 1 ಎಕರೆಗೆ ಇವತ್ತಿಂದು ಲೇಬರ್ ಕಾಸ್ಟ್ ಎಲ್ಲ ಜಾಸ್ತಿ ಇದೆ, 200 ರೂಪಾಯಿ ಒಂದು ಎಣ್ಣಾಳಿಗೆ ಕೂಲಿ ಇದೆ ಸರ್. ನಾವು ಕಿತ್ತಿ ಕುಯ್ದು ಅದನ್ನು ಮಾರತಕ್ಕ ಎಲ್ಲ ನಮಗೆ 35-40 ಸಾವಿರ ರೂಪಾಯಿ ಬರ್ತದೆ ಸರ್ ಖರ್ಚು. 1 ಎಕರೆ 35-40 ಸಾವಿರ ರೂಪಾಯಿ ಖರ್ಚು ಬರ್ತದೆ. ಹೌದಾ? ಆಗ 35-40 ಸಾವಿರ ರೂಪಾಯಿ ಖರ್ಚು ಬಂದ್ರೆ ನೀವೇನ್ ಸಾಧಾರಣ ಇಳುವರಿ ಅಂದ್ರೆ ಎಷ್ಟು ತೆಗಿತೀರಿ ಒಂದು ಸರ್? ನಾವು ಚೆನ್ನಾಗಿ ಮೇಲ್ ಗೊಬ್ಬರ ಕೊಟ್ಟು ಭೂಮಿಗೆಲ್ಲ ನಾವು ದನಿ ಗೊಬ್ಬರ ಅದನ್ನೆಲ್ಲ ಬರ್ಸ್ಕೊಂಡ್ ಮಾಡಿದ್ರೆ ಎಕರೆಗೆ ಬಂದ 80 ಕ್ವಿಂಟಲ್ ಬೆಳಿಬಹುದು ಸರ್. 80 ಕ್ವಿಂಟಲ್ ಬಂದ್ರೆ ಪ್ರಸನ್ನ ಅವರೇ, ಈ 80 ಕ್ವಿಂಟಲ್ ನಿಮಗೆ 30 ಸಾವಿರ ರೂಪಾಯಿ ಖರ್ಚು ಬರ್ತದೆ. ಹೌದ್ರಾ? ನಿಮ್ಮ ಖರ್ಚನ್ನು ಸೇರ್ಕೊಂಡು ಕನಿಷ್ಠ ಇದರಿಂದ ಎಷ್ಟು ಬಂದ್ರೆ ಅನುಕೂಲ ಆದೀತು ಸರ್? ನಮಗೆ ಇವತ್ತಿಗೆ ನಾವು ಕಟಾವು ಮಾಡೆಲ್ಲ ಮಾಡೋದ್ರಾಗೆ 1 ಕೆಜಿ ನಮಗೆ 8-10 ರೂಪಾಯಿ ಖರ್ಚು ಬರುತ್ತೆ. 8-10 ಕೆಜಿ ನಿಮಗೆ ಖರ್ಚು ಬರೋದಾದ್ರೆ ನಾವು ಎಲ್ಲಿ ದಾವಣಗೆರೆಯಲ್ಲಿ ಇನ್ನೊಂದು ಬೇರೆ ನಗರಗಳಲ್ಲಿ 10 ರೂಪಾಯಿ 3-4 ಕೆಜಿ ಮಾರ್ತೇವೆ ಸರ್. ಈಗ ಹೋದ ವರ್ಷ 2 ರೂಪಾಯಿ ಆಯ್ತು ನೀರುಳ್ಳಿ, ಇದೇ ಹಿಂದೆ 28 ರೂಪಾಯಿ 30 ರೂಪಾಯಿ ಆಯ್ತು 3ನೇ ವರ್ಷದಲ್ಲಿ. ಈಗ 10 ವರ್ಷ ಕೆಳಗೆ ಒಂದ್ಸರಿ 20 ರೂಪಾಯಿ ಕೊಟ್ಟಿದ್ದು, ಹಂಗೇನು ಮಾಡಕ್ಕಾಗಲ್ಲ ಸರ್. ಈಗ ಲಾಭ ಬಂದಾಗ ಮಾಡಬೇಕು, ಮಾಡಿ. ಇನ್ನು ಕೆಲವು ಪ್ರಸನ್ನ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಲಾಭ ಬಂದಾಗ ಅದನ್ನು ಬೆಳಿತಾರೆ. ನೀವು ಲಾಭ ತಗೊಂಡಿರಿ ಅನ್ಕೊಂಡ್ ಕೂಡಲೇನೆ ನಿಮ್ ಹಳ್ಳಿ ಜನ ಎಲ್ಲ ಹಾಕ್ತಾರೆ, ಲಾಸ್ ಆದ ಕೂಡಲೇ ಯಾರು ಹಾಕಲ್ಲ. ಯಾವಾಗ ಲಾಭ ಬರಬಹುದು ಏನಾದ್ರು ಒಂದು ಅಂದಾಜ್ ಮಾಡ್ಕೊತೀರ? ಅದು ಈ ಹೇಳಕ್ಕಾಗಲ್ಲ ಸರ್, ಮಾರ್ಕೆಟ್ ಇದ್ದಂಗೆ ಸರ್. ಈಗ ಹೋದ ವರ್ಷ 2 ರೂಪಾಯಿ ಕೆಜಿ 4 ರೂಪಾಯಿ ಕೆಜಿ ಆಗತ್ತೆ ಅಂತ ಯಾರು ಕಂಡಿರಲಿಲ್ಲ. ಆಚೆ ವರ್ಷ 30 ರೂಪಾಯಿ ಕೆಜಿ ಆಗತ್ತಂತ ಯಾರು ಕಂಡಿರಲಿಲ್ಲ. ಹಂಗೆ ಅಲ್ಲ ಪ್ರಸನ್ನ ಅವರೇ, ನೀವು ಹೈಯೆಸ್ಟ್ ಅಂದ್ರೆ ಎಷ್ಟು ರೇಟ್ ಅಂತ ಕಂಡಿದ್ದೀರಿ ನಿಮ್ಮ ಸರ್? ನಾವು 30 ರೂಪಾಯಿ ತನಕ ಕೊಟ್ಟಿದ್ದೀವಿ ಸರ್. 30 ರೂಪಾಯಿ 30 ರೂಪಾಯಿಗೆ ಎಷ್ಟು ಅವಾಗ ಎಷ್ಟು ಆಯ್ತು ನಿಮ್ದು ಒಟ್ಟು ಟೋಟಲ್ ಅಮೌಂಟ್ ಸರ್? ಆಗಿದೆ ಒಂದು 15-16 ಲಕ್ಷ ರೂಪಾಯಿ ಆಗಿದೆ. 15-16 ಲಕ್ಷ ರೂಪಾಯಿ ಆಗಿತ್ತು. ಅವಾಗ ಖರ್ಚು ಎಷ್ಟಾಗಿತ್ತು? ಅವಾಗಲೂ ಖರ್ಚು ಇಷ್ಟೇ ಬರುತ್ತೆ ಸರ್, ಇಷ್ಟೇ. ಖರ್ಚಿನಲ್ಲಿ ಏನು ಬದಲಾವಣೆ ಆಗಲ್ಲ, ಮಾರುಕಟ್ಟೆಯಲ್ಲಿ ಬದಲಾವಣೆ ಆಗ್ತದೆ. ಆಮೇಲೆ ಇನ್ನೊಂದು ಇಲ್ಲಿ ಈರುಳ್ಳಿ ಇಲ್ಲಿ ಸಮಸ್ಯೆ ಏನು ಅಂತಂದ್ರೆ ಅದನ್ನ ಇಟ್ಕೊಳಕ್ ಬರಲ್ಲ ಅಲ್ಲ ಬಹಳ. ಇಲ್ಲ ಸರ್, ಇಲ್ಲಿ ನಮ್ಮಲ್ಲಿ ಅವಕ್ಕೆಲ್ಲ ಶೆಡ್ ಇರಬೇಕು, ಮಾಡಬೇಕು, ನಮ್ಮಲ್ಲೆಲ್ಲ ಸೌಕರ್ಯಗಳಿಲ್ಲ. ಆಮೇಲೆ ಇನ್ನೊಂದು ಪ್ರಸನ್ನ ಅವ್ರು ಏನ್ ಮಾಡ್ತಾರೆ, ಕೆಲವರು ಆ ಹೊಲದಿಂದ ನೇರವಾಗಿ ಇದಕ್ಕೆ ಕಳಿಸ್ಬಿಡ್ತಾರೆ, ಮಾರ್ಕೆಟಿಗೆ ಕಳಿಸ್ತಾರೆ. ಕೆಲವರು ಅದರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ದೊಡ್ಡ ಗಡ್ಡಿ ಸಣ್ಣ ಗಡ್ಡಿ ಭಾಗ ಮಾಡ್ಕೊಂಡು ಮಾಡ್ತಾರೆ. ಆದ್ರೆ ಯಾವಾಗ ಅನುಕೂಲ ಸರ್? ಅದು ಭಾಗ ಈಗ ನಾವು ಇಲ್ಲೂ ವ್ಯಾಪಾರ ಕೊಟ್ಟರು ಅವರು ದಪ್ಪ ಸಣ್ಣ ಎರಡು ಕ್ವಾಲಿಟಿ ಮಾಡ್ಕೊಂಡೇ ತಗೊಂಡು ಅಲ್ಲ. ರೈತರಿಗೆ ಅನುಕೂಲ ಆಗದಾದ್ರೆ ಆ ರೀತಿ ಸಗಟು ಮಾಡಿದ್ರೆ ಲಾಭನೋ ಅಥವಾ ಈ ತರ ಸಣ್ಣ ದುಡ್ಡು ಕೊಟ್ಟರೆ? ಸಣ್ಣ ಇದು ಮಾಡ್ಕೊಂಡು ಮಾಡಿದ್ರೆ ಅನುಕೂಲ ಸರ್, ಎರಡು ಕ್ವಾಲಿಟಿ ಮಾಡ್ಕೊಂಡ್ರೆ. ಯಾರು ಈಗ ದಪ್ಪನೆ ಗೆಡ್ಡೆ ಒಳಗೆ ಸಣ್ಣ ಗೆಡ್ಡೆ ಇದ್ರೆ ಅರ್ಥ ಹೋಗ್ತಾರೆ ಸರ್? ಅಲ್ಲ ನಾನ್ ಕೇಳೋದು, ಈ ತರ ಈ ಕ್ವಾಲಿಟಿ ಮಾಡಿ ಮಾರಿದ್ರೆ ಅಥವಾ ಸಗಟು ಮಾರಾಟ ಮಾಡಿದ್ರೆ ಎಷ್ಟು ಪ್ರಮಾಣದಲ್ಲಿ ಉಳಿತಾಯ ಆಗೋದು ಆದೀತು? ಇಲ್ಲ ಸರ್, ಇದು ಸಾಲ್ಟ್ ಮಾಡ್ಕೊಂಡು ಕ್ವಾಲಿಟಿ ಮಾಡ್ಕೊಂಡು ಮಾರೋದೇ ಒಳ್ಳೇದು. ಅಲ್ಲ ಇದುವರೆಗೆ ಈರುಳ್ಳಿ ಬೇಸಾಯದ ಅನುಭವ ಈ ಕುರಿತು ಕಡೂರಿನ ಪ್ರಸನ್ನ ಕುಮಾರ್ ಅವರೊಡನೆ ಸಂದರ್ಶನ ಕೇಳಿದಿರಿ. ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಇನ್ನು ಮುಂದೆ ಕೇಳಿ ಕೆಲವು ವಾಣಿಜ್ಯ ಪ್ರಕಟಣೆಗಳು.